ಅನುಗುಣವಾಗಿ ರೈತರು ತಮ್ಮ ಜಮೀನಿನಲ್ಲಿ ಗಿಡಮರಗಳನ್ನು ಬೆಳೆಸುವುದು ಒಂದು ಪದ್ಧತಿಯನ್ನು ನಾವು ಕೃಷಿ ಅರಣ್ಯ ಅಂತೇಳಿ ಸರ್ವೇ ಸಾಮಾನ್ಯವಾಗಿ ಕರಿತೀವಿ. ಪ್ರಾಮುಖ್ಯತೆಯನ್ನು ಯಾಕೆ ಕೃಷಿ ಜೊತೆಗೆ ಅರಣ್ಯ ಬೆಳೆಗಳು ಇರಬೇಕು? ಈಗ ಇತ್ತೀಚೆಗೆ ತಾವು ಗಮನಿಸ್ತಾ ಇರಬೇಕು, ಮಳೆಯ ಪ್ರಮಾಣ ಒಂದು ವರ್ಷ ಇದ್ದಂತೆ ಇನ್ನೊಂದು ವರ್ಷದಲ್ಲಿ ಮಳೆಯ ಪ್ರಮಾಣ ಎಲ್ಲೋ ಕಡಿಮೆ ಆಗಂತ ಹೋಗ್ತಾ ಇದೆ. ಸೊ ಯಾವುದು ಬೆಳೆಗಳು ಅಳವಡಿಸಿಕೊಳ್ಳಿಕ್ಕೆ ಅಥವಾ ಬೆಳೆಗಳ ಇಳುವರಿನ ನೋಡ್ತಾ ಇರಬಹುದು, ಇಳುವರಿ ಎಲ್ಲ ಕಡಿಮೆ ಆಗಂತಾನೆ ಉಂಟಿದೆ. ಸೊ ಈ ಕೃಷಿ ಅರಣ್ಯವನ್ನು ಅಳವಡಿಸಿಕೊಂಡ್ರೆ ಅಥವಾ ಕೃಷಿಗಳ ಜೊತೆ ಈ ಬೆಳೆಗಳನ್ನು, ಅದು ಬಹು ಉಪಯೋಗಿ ಮರಗಳಾದಂತಹ ಹೆಬ್ಬೇವಿ ಇರಬಹುದು ಅಥವಾ ಬೇರೆ ತೇಗ ಇರಬಹುದು, ಬೀಟೆ ಇರಬಹುದು, ಅಂತ ಬಹು ಉಪಯೋಗಿಗಳ ಮರಗಳನ್ನು ತಮ್ಮ ಜಮೀನಿನ ಬದುಗಳಲ್ಲಿ ಬೆಳೆಸಿಕೊಂಡ್ರೆ ಆರ್ಥಿಕ ಸಾಮಾಜಿಕ ತಮ್ಮ ಸಮತೋಲವನ್ನು ಕಾಪಾಡ್ಕೋಬಹುದು ಅಂತೇಳಿ ಈ ನಿಟ್ಟಿನಲ್ಲಿ ಹೇಳಬಹುದು. ಅಂದ್ರೆ ಮಣ್ಣು ನೀರಿನ ಸಂರಕ್ಷಣೆಗೂ ಕೂಡ ಹಾಕೊಂತೀವಿ. ಸಾಮಾನ್ಯವಾಗಿ ದಿನನಿತ್ಯ ಬಳಕೆಗೆ ಬೇಕಾಗುವ ಉರುವಲು ಕಟ್ಟಿಗೆಗೆ ಕೃಷಿ ಅರಣ್ಯದ ಪಾತ್ರ ಬಹುಮುಖ್ಯ. ದನಕರುಗಳಿಗೆ ಬೇಕಾಗಿರುವ ಮೇವನ್ನು ಕೂಡ ಒದಗಿಸಬಹುದು. ಉದಾಹರಣೆಗೆ ನೀವು ಸುಬಾಬುಲ್ ಅಂತೇಳಿ ಕೇಳಿರಬಹುದು, ಮೇವಿನ ಬೆಳೆಗಳನ್ನಾಗಿ ಉಪಯೋಗಿಸ್ತಾರೆ. ಅದರ ಜೊತೆ ಇನ್ನೊಂದು ಚೊಗಚೆ ಅಂತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತೀವಿ, ಅದು ಬಹು ಪ್ಯಾಲೆಟೇಬಲ್. ಹಸುಗಳಿಗೆ ಅದರ ಒಂದು ತಿಂಗಳಿಗೆ ಒಂದು 30-40 ಕೆಜಿಯಷ್ಟು ಹಸಿರು ಮೇವು ಕೊಡುತ್ತೆ. ಅದು ಹಸಿರೆಲೆ ಗೊಬ್ಬರದ ಅವಶ್ಯಕತೆ ಪೂರೈಸುವುದು ಕೃಷಿ ಅರಣ್ಯದಿಂದ ಸಾಧ್ಯತೆ ಇದೆ. ಹಾಗೂ ವ್ಯವಸಾಯಕ್ಕೆ ಬೇಕಾಗುವ ಸಲಕರಣೆ ಹಾಗೂ ಮರಮುಟ್ಟುಗಳು ಅವಶ್ಯಕತೆ ಕೃಷಿ ಅರಣ್ಯದಿಂದ ಪೂರೈಸಬಹುದು. ಹಾಗೂ ಈ ಕೃಷಿ ಬೆಳೆಗಳನ್ನು ಗಾಳಿಗಳಿಂದ ತಡೆಗಟ್ಟುವುದು ಅಥವಾ ಬೇರೆ ಯಾವುದೇ ಒಂದು ಪರಿಸರದ ಅಸತಮಲನ ಏನಿರುತ್ತೆ ಅಂತ ಇದರಿಂದ ಕಾಪಾಡಿಕೊಳ್ಳಬಹುದು. ಜೊತೆಗೆ ಮಣ್ಣು ಸಂರಕ್ಷಿಸಿ ಭೂಮಿಯ ಫಲವತ್ತತೆಯನ್ನು ಕಾಪಾಡುವ, ಇದು ಬಹು ಮುಖ್ಯವಾದದ್ದು. ಇತ್ತೀಚೆಗೆ ಕೆಲವು ಲೆಗ್ಯುಮಿನಸ್ ಟ್ರೀಸ್ ಅಂತ ಹೇಳ್ತೀವಿ, ಲೆಗ್ಯುಮಿನಸ್ ಅಂದ್ರೆ ವಾತಾವರಣದ ಸಾರಜನಕವನ್ನು ಹೀರಿಕೊಂಡು ಯಾವುದೇ ಒಂದು ಗಿಡ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವುದು. ಅಂತ ಬಹು ಉಪಯೋಗಿ ಮರಗಳನ್ನು ತಮ್ಮ ಬದು ಅಥವಾ ಜಮೀನಿನ ಸುತ್ತ ಬೆಳೆಸಿದರೆ ಫಲವತ್ತತೆಯನ್ನು ಕಾಪಾಡಿಕೊಂಡ್ರೆ, ಫಲವತ್ತತೆ ಜಾಸ್ತಿ ಆದರೆ ನಿಮ್ಮ ಆರ್ಥಿಕ ಇಳುವರಿನೂ ಜಾಸ್ತಿ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಹೇಳುವುದಂದ್ರೆ ಬಹು ಉಪಯೋಗಿ ಮರಗಳನ್ನು ತಮ್ಮ ಜಮೀನಿನ ಸುತ್ತ ಅಥವಾ ಜಮೀನಿನ ಒಳಗಡೆ ಬೆಳೆಸಿದ್ರು ಏನು ತಪ್ಪಿಲ್ಲ. ಮತ್ತೆ ಜೊತೆಗೆ ಆದಾಯನೂ ಕೂಡ, ಅಂದ್ರೆ ನೀವು ಹೇಳಿದ್ರಿ ಅತ್ಯಂತ ಪ್ರಮುಖವಾದ ಮರಗಳು, ಮರಮೊಟ್ಟು ಮನೆ ಕಟ್ಟಲಿಕ್ಕೆ ಅದಕ್ಕೆಲ್ಲಾನು ಬೇಕಾಗುತ್ತೆ ಅಂದ್ರೆ ಅದು ಆರ್ಥಿಕವಾಗಿ ಬಹಳ ನಮಗೆ ಲಾಭದಾಯಕ ಅಂತ ಹೇಳಿದಂಗೆ ಅಲ್ವಾ? ಹೌದು, ಲಾಭದಾಯಕ. ಈಗ ಕೃಷಿ ಅರಣ್ಯ ಮರಗಿಡಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅವುಗಳೆಂದರೆ ಯಾವುದೇ ಒಂದು ಮರ, ಎಲ್ಲಾ ಮರಗಳು ಬಹು ಉಪಯೋಗಿ ಮರಗಳಾಗಿರುವುದಿಲ್ಲ. ಸೊ ಸರ್ವೇ ಸಾಮಾನ್ಯವಾಗಿ ನಾವು ಕೃಷಿ ಅರಣ್ಯಕ್ಕೆ ಮರಗಳನ್ನು ಆಯ್ಕೆ ಮಾಡಬೇಕಾದ್ರೆ ಆ ಮರವು ಬಹು ಉಪಯೋಗಿ ಮರಗಳಾಗಿರಬಹುದು. ಯಾವುದೇ ಮರ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಉಪಯೋಗವಾಗಿರುತ್ತಲ್ಲ ಅಂತ ಮರನ್ನ ನಾವು ಬಹು ಉಪಯೋಗಿ ಮರ ಅಥವಾ MPTS ಅಂತೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಮಲ್ಟಿಪರ್ಪಸ್ ಟ್ರೀ ಸ್ಪೀಸೀಸ್ ಅಂತೇಳಿ. ಅಂತ ಮರಗಳನ್ನು ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಸುಲಭವಾಗಿ ಬೆಳೆಯುವಂತಿರಬೇಕು. ಯಾವುದೇ ಒಂದು ಪ್ರತಿಕೂಲ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಸಿಚುವೇಶನ್ ಅಲ್ಲಿ ಒಂದ್ಸಲ ನೆಟ್ಟು ಬಿಟ್ರೆ ಅದು ಸುಲಭವಾಗಿ ಬೆಳೆಯುವಂತಿರಬೇಕು. ಚೆನ್ನಾಗಿ ಬೆಳೆದು ಬಹುಬೇಗ ಕಟಾವು ಬರುವಂತಿರಬೇಕು. ಶಾರ್ಟ್ ರೊಟೇಷನ್ ಅಂತ ಸ್ಪೀಸೀಸ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ತಾವು ನೋಡ್ತಿರ್ತಾರೆ ಯಾವುದೋ ಎಲ್ಲ ರೈತರ ತಲೆಯಲ್ಲಿರೋದು, ಹೇ ಮರಗಿಡಗಳೇನಪ್ಪ ಅದು 80-90 ವರ್ಷದಲ್ಲಿ ಬರುತ್ತೆ ಅಂತ ಅಂಶಗಳು ಅವರು ತಲೆಯಲ್ಲಿದೆ. ಅದನ್ನು ತೆಗೆದಾಕ್ಬಿಟ್ಟು ಬಹು ವಿತಿನ್ ಶಾರ್ಟ್ ಪೀರಿಯಡ್ ಅಂತ ಬರೋ ಮರಗಳನ್ನು ಆಯ್ಕೆ ಮಾಡಿಕೊಂಡ್ರೆ ತಮ್ಮ ಆರ್ಥಿಕತೆಯನ್ನು ಹೆಚ್ಚಿಸ್ಕೋಬಹುದು. ನೆಕ್ಸ್ಟ್, ರಂಬೆಗಳನ್ನು ನೇರವಾಗಿ ಬೆಳೆಯುವಂತಿರಬೇಕು. ಅಕ್ಕಪಕ್ಕದ ರಂಬೆಗಳನ್ನು ಸವರಿದಾಗ ಪುನರುತ್ಪತ್ತಿ ನಂಜು ತಡೆದುಕೊಂಡು ಮರು ಬೆಳೆಯುವಂತಿರಬೇಕು. ಒಂದ್ಸಲ ಸವರ್ದು ಬಿಟ್ಟ ಕೆಲವು ಗಿಡಗಳು ಸತ್ತೆ ಹೋಗ್ತಾವ್ರೆ, ಅದ್ರ ಬದಲು ಒಂದ್ಸಲ ಪ್ರೂನಿಂಗ್ ಮಾಡಿದ ಕೂಡಲೇ ಅದು ಮರು ಬೆಳೆಯುವಂತಿರಬೇಕು. ಮತ್ತೆ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಿ ಬೆಳೆಯುವಂತಿರಬೇಕು. ಆದ್ರೆ ಹೇಳಿದ ಕೆಲವು ಸಿಚುವೇಶನ್ ಅಲ್ಲಿ ಡ್ರಾಟ್ ಬರಗಾಲ ಬರುತ್ತೆ, ಫ್ಲಡ್ ಬರುತ್ತೆ, ಅಂತ ಟೈಮಲ್ಲಿ ಯಾವುದೇ ಗಿಡಗಳು ಅದಕ್ಕೆ ಪ್ರತಿಕೂಲವಾಗಿ ಬೆಳೆಯುವಂತಿರಬೇಕು. ಜಾನುವಾರುಗಳು ಮೇಯ್ದಾಗ ಮರು ಚಿಗುರುವಂತಿರಬೇಕು. ಯಾವುದೇ ಒಂದು ಉದಾಹರಣೆಗೆ ಹೇಳಿದೆ ರೀ, ಚೊಗಚೆ ಗಿಡ ಅಂತೇಳಿ ಒಂದ್ಸಲ ಅಥವಾ ಕ್ಯಾಲಿಯಾಂಡ್ರ ಅಂತೇಳಿ ತಗೊಳ್ಳಿ, ಒಂದ್ಸಲ ಅದನ್ನು ದನಕರುಗಳು ಮೇಯ್ದಾಗ ಅಲ್ಲೇ ಒಣಗಿ ಪೂರ್ತಿ ಸಾಯುವಂತಿರಬಾರದು. ಸೊ ಇರಬೇಕು, ಉತ್ತಮ ಮಾರಾಟ ಬೆಲೆ ಸಿಗುವಂತಿರಬೇಕು. ನಿಮಗೆ ಗೊತ್ತಿರಬೇಕು, ಇತ್ತೀಚೆಗೆ ಹೆಬ್ಬೇವು ಅಂತೇಳಿ ತಾವು ಕೇಳಿರಬೇಕು, ಅದು ಒಂದು ಬಹು ಉಪಯೋಗಿ ಮರಗಳಲ್ಲಿ ಒಂದು. 10-12 ವರ್ಷಕ್ಕೆ ಸಾಧಾರಣವಾಗಿ ಒಂದು ಗಿಡ 15-25 CFT ಘನ CFT ಫಿಟ್ ಫುಟ್, ಒಂದು ಘನ ಫುಟಿಗೆ ಇತ್ತೀಚಿನ ಮಾರ್ಕೆಟ್ ರೇಟ್ ಎಷ್ಟಿದೆಯಪ್ಪ ಅಂದರೆ ಒಂದು 600 ರೂಪಾಯಿಯಿಂದ 700 ರೂಪಾಯಿ ಇದೆ. ಸೊ ಒಂದು ಗಿಡಕ್ಕೆ ಕನಿಷ್ಠ ಪಕ್ಷ 10-12 ವರ್ಷಕ್ಕೆ 16-17 ಸಾವಿರ ರೂಪಾಯಿ ಒಂದು ಗಿಡಕ್ಕೆ ನೀವು ತಗೋಬಹುದು. ಇದೊಂದು ಬಹು ಉಪಯೋಗಿ ಮರಗಳಲ್ಲಿ ಉದಾಹರಣೆ ಕೊಡಬಹುದು ಹಾಗೂ ಹೆಚ್ಚಿನ ಇಳುವರಿ ಕೊಡುವಂತಿರಬೇಕು. ಈ ರೀತಿ ಎಲ್ಲವು ಕೃಷಿ ಅರಣ್ಯಕ್ಕೆ ಆಯ್ಕೆ ಮರಗಿಡಗಳನ್ನು ಆಯ್ಕೆ ಮಾಡಬೇಕಾದ್ರೆ ಈ ಬಹುಮುಖ್ಯವಾದ ಅಂಶಗಳು ಅಂತೇಳಿ ಇವನ್ನು ಹೇಳಬಹುದು. ಅಂದ್ರೆ ಎಲ್ಲಾ ಮರಗಳು ಎಲ್ಲಾ ಕಡೆಗೂ ಬೆಳೆಯಲ್ಲ. ಹೌದು, ಮಲೆನಾಡಲ್ಲಿ ಒಂಥರ ಬೇರೆ, ಮತ್ತೆ ಬಯಲು ಸೀಮೆಯಲ್ಲಿ ಬೇರೆ ಇರುತ್ತೆ, ಈ ಕರಾವಳಿಯಲ್ಲಿ ಬೇರೆ ಇರುತ್ತೆ. ಹಾಗಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಮಳೆ, ಮಣ್ಣು, ಹವಾಗುಣ ಎಲ್ಲವನ್ನು ಗಮನಿಸಬೇಕು. ಆನಂತರ ಆಯ್ಕೆ ಮಾಡ್ಕೋಬೇಕು. ಆರ್ಥಿಕವಾಗಿನೂ ಲಾಭ ಆಗಬೇಕು, ಪರಿಸರಕ್ಕೂ ಲಾಭ ಆಗಬೇಕು, ಕೀಟಗಳಿಗೂ ಅಂದ್ರೆ ಜೇನು ಕೊಟ್ಟಲಿಕ್ಕೂ ಕೂಡ ಅನುಕೂಲ ಆಗಿರಬೇಕು, ಪಕ್ಷಿಗಳು ಬಂದು ಹಣ್ಣು ತಿನ್ಲಿಕ್ಕೂ ಅನುಕೂಲ. ಸೊ ಈ ನೀವು ಹೇಳಿದ್ರಲ್ಲ ಈಗ ಅಗ್ರೋಕ್ಲೈಮೆಟಿಕ್ ಜೋನ್ಸ್ ವಲಯಗಳು ಅಂತ ಹೇಳಿದ್ವಿ, ಈ ಕೃಷಿ ವಲಯಗಳು ಒಣ ವಲಯ, ಅರೆ ಮಲೆನಾಡು ವಲಯ, ಗುಡ್ಡಗಾಡು ವಲಯ, ಕರಾವಳಿ ವಲಯ ಅಂತೇಳಿ ಬರುತ್ತೆ. ಸಾಧಾರಣವಾಗಿ ಗುಡ್ಡ ವಲಯ ಹಾಗೂ ಕರಾವಳಿಯ ವಲಯ ನಾವು ಈ ಕಡೆ ಕಾಣಬಹುದು, ಹಿಲ್ಲಿ ಜೋನ್ ಅಥವಾ ಕೋಸ್ಟಲ್ ಜೋನ್ ಅಂತೇಳಿ ಕರಿತೇವೆ. ಈ ಉತ್ತರ ಕನ್ನಡ ಭಾಗ ಇದು ಆಗತ್ತೆ. ಈ ಪ್ರದೇಶಕ್ಕೆ ನಾವು ಮರಗಿಡಗಳನ್ನು, ಕೃಷಿ ಅರಣ್ಯಕ್ಕೆ ಸೂಕ್ತವಾದ ಮರಗಿಡಗಳನ್ನು ಆಯ್ಕೆ ಮಾಡಬೇಕಂದ್ರೆ ಯಾವ್ಯಾವ ಉದಾಹರಣೆಗೆ, ಗುಡ್ಡಗಾಡು ವಲಯಕ್ಕೆ ತೇಗ ಇರಬಹುದು, ಮತ್ತಿ, ನಂದಿ, ಹೊನ್ನೆ, ನೆಲ್ಲಿ, ಹಲಸು, ಹೆಬ್ಬಲಸು ಇವೆಲ್ಲವೂ ಗುಡ್ಡಗಾಡು ಪ್ರದೇಶಕ್ಕೆ ಸೂಕ್ತವಾದ ಮರಗಿಡಗಳು. ಅದೇ ರೀತಿ ಕರಾವಳಿ ಪ್ರದೇಶಕ್ಕೆ ಗೋಡಂಬಿ, ಸುರಗಿ, ಬೇವು, ಸೀಮೆ ತಂಗಡಿ, ನೀಲಗಿರಿ ಪ್ರಭೇದಗಳು, ಕೇಸಿಯ ಪ್ರಭೇದಗಳು ಇಂಥ ಮರಗಿಡಗಳನ್ನು ಯೂಜುವಲಿ ಸರ್ವೇಸಾಮಾನ್ಯವಾಗಿ ಆಯ್ಕೆ ಮಾಡ್ಕೊತಾರೆ. ವೆಂಕಟೇಶ್ವರ, ಈಗ ನಾವು ಈ ಇಡಿಯಾಗಿ ಅರಣ್ಯ ಬೆಳೆಗಳನ್ನ ಬೆಳೆಯುವಾಗ ಈ ಎಲ್ಲ ಬೆಳೆಗಳನ್ನ ಹೇಳಿದ್ರೆ ನಾವು ಕೃಷಿ ಜೊತೆಗೇನೆ ಇವು ಮಾಡಬೇಕು, ಇದು ಉಪ ಕೃಷಿ ಒಂಥರ, ಹೌದಲ್ಲ, ಮುಖ್ಯ ಕೃಷಿ ಅಲ್ಲ. ನಮಗೆ ಆಹಾರ ಧಾನ್ಯದ ಬೆಳೆಗಳು ಬೇಕು, ಎಣ್ಣೆಕಾಳು ಬೆಳೆಗಳು ಬೇಕು, ದ್ವಿದಳ ಧಾನ್ಯದ ಬೆಳೆಗಳು ಬೇಕು, ಮೇವಿನ ಬೆಳೆಗಳು ಬೇಕು, ಜೊತೆಗೆ ಇಂಥ ಅರಣ್ಯ ಬೆಳೆಗಳು ಬೇಕು, ಹೌದಲ್ಲ. ಇಲ್ಲಿ ಕೃಷಿ ಜೊತೆಗೆ ನಮ್ಮ ಕೃಷಿಗೂ ಏನು ತೊಂದರೆ ಆಗಬಾರ್ದು, ಅದರ ಬೇರು ಒಳಗೆ ಹರಡಿಕೊಂಡು ನಾವು ಕುಂಟೆ ಕೂರಿಗೆ ಹಾರಿಸುವಾಗ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಒಂದು. ಮತ್ತೆ ನಮ್ಗೆ ಬೆಳೆಗಳಿಗೆ ಪೂರಕವಾಗಿರಬೇಕು ಅನ್ನೋದು ಎರಡನೇದು, ಹೌದಲ್ಲ. ಹಂಗಾದಾಗ ನಾವು ಬೆಳೆಯನ್ನ ಹಾಕಬೇಕಾದಾಗೂ ಕೂಡ ಯಾವ ಕಡೆ ಎತ್ತರದ್ದು, ಯಾವ ಕಡೆ ಗಿಡ್ಡ ಹಾಕೋದು, ಇಂಥವೆಲ್ಲ ನೋಡ್ಬೇಕಂತ. ಈಗ ನೀವು ಹೇಳಿದ ಹಾಗೆ ಕೃಷಿ ಅರಣ್ಯಕ್ಕೆ ಎಲ್ಲಾ ಮರಗಿಡಗಳು ಸೂಟೇಬಲ್ ಅಲ್ಲ ಅಂತೇಳಿ ಒಂದಿನ ಹೇಳಿದ್ವಿ ನಾವು. ಈ ಕೃಷಿ ಅರಣ್ಯಕ್ಕೆ ಡೀಪ್ ರೂಟೆಡ್, ಡೀಪ್ ಟ್ಯಾಪ್ ರೂಟೆಡ್ ಸಿಸ್ಟಮ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ನೇರವಾದ ಆಳವಾದ ಬೇರುಳ್ಳ ಮರಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂತ ಮರಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಕೃಷಿ ಬೆಳೆಗಳ ಜೊತೆ ಕಾಂಪಿಟೇಷನ್ ಅಂತೀವಲ್ಲ, ಸ್ಪರ್ಧೆ ಕಡಿಮೆ ಆಗತ್ತವ. ಜೊತೆಗೆ ಈ ಎಲೆ ಏನಿದೆಯಲ್ಲ, ಎಲೆ ಫುಲ್ಲು ಸಣ್ಣ ಪ್ರಮಾಣದಲ್ಲಿ ಇರಬೇಕು. ನೀವು ಖೇಜರಿ ಮರ ಅಂತೇಳಿ ಕೇಳಿರ್ಬೋದು, ಆ ಖೇಜರಿ ಮರ ಒನ್ ಆಫ್ ದಿ ಬೆಸ್ಟ್ ಸ್ಪೀಸೀಸ್, ಒಳ್ಳೆ ಮರ ಅದು. ಅದನ್ನು ಯೂಶುವಲಿ ಎಲ್ಲಾ ಜಮೀನಲ್ಲಿ ಒಂದೊಂದು ಖೇಜರಿ ಮರ ಅಂತೇಳಿ ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಅದರ ಎಲೆ ಗಮನಿಸ್ತಾ ಇರಬಹುದು, ಆ ಎಲೆ ಸೂರ್ಯನ ಕಿರಣಗಳೆಲ್ಲ ಸರಾಗವಾಗಿ ಪಾಸ್ ಮಾಡಿ ಕೃಷಿ ಜಮೀನಿನಲ್ಲಿ ಬೆಳೆದಕ್ಕಂಥ ಬೆಳೆಗಳ ಮೇಲೆ ಯಾವುದೇ ಪರಿಣಾಮ ಬೀಳುವುದಿಲ್ಲ. ನೀವು ತೇಗ ತಗೊಂಡ್ರೆ ತೇಗದೆಲೆ ಸ್ವಲ್ಪ ಬ್ರಾಡ್ ಆಗಿರುತ್ತೆ, ಅಗಲವಾಗಿರುತ್ತೆ, ಅಗಲವಾಗಿರೋದ್ರಿಂದ ಸ್ವಲ್ಪ ನೆರಳು ಇದು ಆಗಿಬಿಟ್ಟು ಇಳುವರಿ ಅಂಶ ಸ್ವಲ್ಪ ಕಡಿಮೆ ಆಗ್ಬೋದು. ಈಗ ತೇಗ ಆಧಾರಿತ ಕೃಷಿ ಅರಣ್ಯ ಮಾಡ್ತೀವಂದ್ರೆ ಇದು ಯಾವುದೇ ಮರಗಿಡದ ಎಲೆಗಳು ಚಿಕ್ಕ ಚಿಕ್ಕ ಎಲೆಗಳು ಇದ್ದಲ್ಲಿ ಅಲ್ಲಿ ಬೆಳೆಯ ಇಳುವರಿ ಕಡಿಮೆ ಆಗಲ್ಲ ಕಂಪೇರ್ ಟು ಸ್ವಲ್ಪ ಅಗಲವಾದ ಎಲೆ ಇರುವ ಮರಗಿಡಗಳು. ಮತ್ತೆ ಇನ್ನೂ ಒಂದು ಹೇಳ್ತೀವಿ, ಒಂದೇ ತೆರನಾದಂತ ಅರಣ್ಯ ಬೆಳೆಗಳು ಕೂಡ ಇರಬಾರ್ದು, ಅಲ್ಲಿ ಕೂಡ ವೈವಿಧ್ಯತೆ ಇರಬೇಕು. ಹಾಗಿದ್ದಲ್ಲಿ ಈಗ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಕೇಳ್ತಾ ಇರಬೇಕು. ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನೀವು ಬೆಳೆ ಮತ್ತು ಬೆಳೆ ಪದ್ಧತಿಗಳು ಬೆಳೆಸ್ತೀರಾ, ಈ ಬೆಳೆ ಮತ್ತು ಬೆಳೆ ಪದ್ಧತಿಗಳ ಜೊತೆಗೆ ಕೃಷಿ ಅರಣ್ಯದ ಪಾತ್ರನೂ ಬಹುಮುಖ್ಯವಾದದ್ದು. ಜಮೀನಿನ ಸುತ್ತ ಒಂದೊಂದು ಮೀಟ್ರಿಗೆ ಒಂದು ಹೆಬ್ಬೇವು, ಒಂದು ಸಿಲ್ವರ್ ಓಕು ಅಥವಾ ಒಂದು ಶ್ರೀಗಂಧನು ಅಥವಾ ರಕ್ತಚಂದನು ಜಮೀನಿನ ಸುತ್ತ ಒಂದೊಂದು ಮೀಟ್ರಿಗೆ ಒಂದು ಜಮೀನಿನ ಸುತ್ತ ಬೆಳೆದರೆ ನಿಮ್ಮ ಬೆಳೆ ಮತ್ತು ಬೆಳೆಗಳ ಪದ್ಧತಿಗಳ ಜೊತೆಗೆ ಇದು ಒಂದು ಆದಾಯನ ಹೆಚ್ಚು ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಹೇಳ್ತಾರೆ, ಗಿಡಗಳನ್ನ ನಾವು ಹಾಕ್ಬೇಕಾದಾಗ ಬದುವಿಗೆ ಹಾಕ್ತೀವಿ ಸಹಜವಾಗಿ ಅಲ್ವಾ. ಮಧ್ಯೆ ಒಂದು ಸ್ವಲ್ಪ ತೀರ ದೊಡ್ಡ ಹೊಲ ಇತ್ತಂದ್ರೆ ಮಧ್ಯೆ ಬದುವಿನಲ್ಲಿ ಕೂಡ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ಈ ಫೋಟೋಸಿಂಥೆಸಿಸ್ ಅಂತ ಏನಂತೀವಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಹಾರ ಉತ್ಪಾದನೆಗೆ ಸಹಾಯ ಮಾಡ್ತಾ ಇರುತ್ತೆ. ನಮ್ಮ ಆಹಾರ ಧಾನ್ಯದ ಬೆಳೆಗಳಿಗೂ ಕೂಡ ಅದು ಬೇಕಾಗತ್ತೆ. ಪೂರ್ವದಿಂದ ಬರ್ತಕ್ಕಂಥ ಬಿಸಿಲು ಸಮರ್ಪಕವಾಗಿ ಬಿದ್ದಾಗ, ನೆತ್ತಿ ಮೇಲಿರುವಂತಹ ಬಿಸಿಲು ಸಮರ್ಪಕವಾಗಿ ಬಿದ್ದಾಗ ಅಲ್ಲಿ ಆಹಾರ ಉತ್ಪಾದನೆಗೇನು ಸಮಸ್ಯೆ ಇಲ್ಲ. ಪಶ್ಚಿಮದಲ್ಲಿ ಬರ್ತಕ್ಕಂಥ ಬಿಸಿಲು ಬಹಳ ತೀಕ್ಷ್ಣವಾಗಿರುತ್ತೆ, ಅದಕ್ಕೊಂದು ಸ್ವಲ್ಪ ನೆರಳು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆ ನಿಟ್ಟಿನೊಳಗೆ ನೋಡಿಕೊಂಡು ಪೂರ್ವಕ್ಕೆ ಹಾಕುವಂಥ ಪೂರ್ವ ದಕ್ಷಿಣಕ್ಕೆ ಹಾಕುವಂಥ ಬೆಳೆಗಳು ಸ್ವಲ್ಪ ಗಿಡ್ಡ ಇರಲಿ, ಉತ್ತರ ಮತ್ತು ಪಶ್ಚಿಮಕ್ಕೆ ಹಾಕುವಂಥ ಬೆಳೆಗಳು ಸ್ವಲ್ಪ ಎತ್ತರದಲ್ಲಿರಲಿ ಅಂತೇಳಿ ಹೇಳ್ತಾರೆ. ಅಂದರೆ ರೈತರು ತಾವೇ ಪ್ರಯೋಗ ಮಾಡಿಕೊಂಡು ಕಂಡುಕೊಂಡಂಥ ವೈಜ್ಞಾನಿಕ ಸತ್ಯಗಳು ಇವು ಅಲ್ವಾ? ಬದುಗಳಲ್ಲಿ ನೀವು ಹೇಳಿದ ಹಾಗೆ ಉತ್ತರ ಮತ್ತು ದಕ್ಷಿಣ ಅಭಿಮುಖವಾಗಿ ಆವಾಗ ಇಳುವರಿ ಕಡಿಮೆ ಅಂಶ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಗಿಡಗಳು ಆಯ್ಕೆ ಮಾಡ್ತೀವಲ್ಲ, ಗಿಡಗಳು ಆಯ್ಕೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ಡೀಪ್ ರೂಟೆಡ್ ಹೇಳಿದ್ನಲ್ಲ, ಮತ್ತು ಎಲೆಗಳು ಈಗ ಸಾಮಾನ್ಯವಾಗಿ ನಾವು ಅರಣ್ಯ ಬೆಳೆಗಳು ಅಂದ ತಕ್ಷಣ ಬಹುವಾರ್ಷಿಕ ಆಳವಾಗಿ ಬೇರು ಹೋಗ್ತಕ್ಕಂಥ ಬೆಳೆಗಳೇ. ಹಾಗಾಗಿ ಇಲ್ಲಿ ಗಮನಿಸಬೇಕಾದ್ದು ಅದನ್ನು ಕೂಡ ನೋಡಬೇಕು. ಮತ್ತೆ ನಾವು ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕೂಡ ಇದರಿಂದ ಮಾಡಬಹುದು ಅಂತೇಳಿ ಅಂತ ಇದ್ರಿ. ಹೇಗೆ ಸಾಧ್ಯ ಅದು? ಮಣ್ಣು ರಕ್ಷಣೆ ಯಾವ ರೀತಿ ಇದು ಮಾಡ್ಕೋಬೇಕು ಅಂದ್ರೆ ಕೆಲವು ಮಣ್ಣಿನ ಸವಕಳಿ ಆಗ್ತಾ ಇರತ್ತಲ್ಲ ಅಂತ ಪ್ರದೇಶದಲ್ಲಿ ಈಗ ಗಿಡ ಮರಗಳ ಜೊತೆ ಮರಗಳ ಹುಲ್ಲುಗಾವಲು ಪದ್ಧತಿ ಅಂತೇಳಿ ಒಂದು ಕೃಷಿ ಅರಣ್ಯ ಪದ್ಧತಿ ಅದು. ಆ ಕೃಷಿ ಅರಣ್ಯ ಪದ್ಧತಿ ಮರಗಳ ಜೊತೆ ಕೆಲವು ಹುಲ್ಲಿನ ಜಾತಿಯ ಹುಲ್ಲುಗಳಿದಾವೆ, ಅದನ್ನ ನಾವು ಸ್ಟೈಲೋಜಿ ಅಂತ ಸೆಮೆಟಾ ಅಥವಾ ಸ್ಕ್ಯಾಬ್ರಾ ಅಂತೇಳಿ ಕೇಳಿರಬೇಕು. ಈ ಕೆಳಗಿನ ಭಾಗದಲ್ಲಿ ಸರ್ಫೇಸ್ ಅಂತೀವಲ್ಲ ಆ ಭಾಗದಲ್ಲಿ ಸ್ಟೈಲೋಜಿ ಅಂತ ಸೆಮೆಟಾ ಅನ್ನೋ ಹುಲ್ಲಿನ ಬೀಜಗಳನ್ನು ಬಿತ್ತನೆ ಮಾಡಿ ಮೇಲಿನ ಬಾಟಮದಲ್ಲಿ ಅಗೆಯೋ ಅಂತೇಳಿ ಬರುತ್ತೆ. ಹಿಂಗೆ ಮೂರು ಪದರು ಪದರಾಗಿ ಮೂರು ಲೇಯರ್ ಅಲ್ಲಿ ಹಾಕಿದರೆ ಹಂತಗಳಲ್ಲಿ ಹಾಕಿದರೆ ಸರ್ವೇ ಸಾಮಾನ್ಯವಾಗಿ ನೀವು ಮಣ್ಣಿನ ರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಅಂತ ಸಂದರ್ಭದಲ್ಲಿ ಮರಗಿಡಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅದು ವಾತಾವರಣದ ಸಾರಜನಕವನ್ನು ಹಿಡಿದುಕೊಂಡು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಮಾಡಿಕೊಳ್ಳುವಂತ ಗಿಡಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಇದು ಸ್ವಲ್ಪ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅನ್ಸುತ್ತೆ. ಮತ್ತೆ ಅಲ್ಲಿ ಬಂದು ಜೇನು ಕೂಡ ಗೂಡನ್ನ ಕಟ್ಟಬೇಕು ಅಂದಾಗ ಅದಕ್ಕೆ ಬೇಕಾದಂತ ಪೂರಕ ವಾತಾವರಣ ಇರಬೇಕಲ್ಲ? ಇರಬೇಕಪ್ಪ, ಸರ್ವಸಾಮಾನ್ಯ ಇರಲೇಬೇಕು. ಮತ್ತೆ ಜೇನುಗಳಿಗೆ ಅಂದ್ರೆ ನೀವು ಸರ್ವಸಾಮಾನ್ಯವಾಗಿರಬೇಕು, ದುಂಬಿ ಬರಬೇಕಂದ್ರೆ ಹೂವು ಅರಳಬೇಕಂತ ಗಿಡಗಳು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಮ್ಮ ಬೆಳೆಯಲ್ಲಿ ಇರ್ತಕ್ಕಂತ ಹೂವು ಆಗ್ಬಹುದು ಅಥವಾ ಸುತ್ತಮುತ್ತ ಅರಣ್ಯ ಪ್ರದೇಶ ಇರುತ್ತೆ, ಅಲ್ಲಿ ಅವಕ್ಕೆ ಹೂವು ಸಿಗುತ್ತೆ, ಮಕರಂದ ಸಿಗುತ್ತೆ ಅಲ್ವಾ? ಈಗ ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಥವಾ ವಲಯಕ್ಕೆ ಅನುಗುಣವಾಗಿ ಕೆಲವು ಉತ್ತರ ಕನ್ನಡ ಜಿಲ್ಲೆಗೆ ಹೋಲಿಕೆ ನೀವು ಸಾಮಾನ್ಯವಾಗಿ ಸರ್ವಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಅಂತ ದುಮ್ಮಿಗಳದೇನು ಪ್ರಾಬ್ಲಮ್ ಆಗಲ್ಲ. ಈಗ ಸ್ವಲ್ಪ ಬಯಲು ಸೀಮೆಗೆ ಹೋದಾಗ ಅಲ್ಲಿ ಸ್ವಲ್ಪ ಸಮತೋಲವನ್ನು ಕಾಪಾಡ್ಕೋಬೇಕಾಗತ್ತೆ. ಈಗ ಕೆಲವು ಪದ್ಧತಿಗಳು ರಾಜ್ಯದಲ್ಲಿ ಚಾಲ್ತಿ ಇರುವ ಕೆಲವು ಕೃಷಿ ಅರಣ್ಯ ಪದ್ಧತಿಗಳ ಏನಪ್ಪ ಅಂದ್ರೆ ಕೃಷಿ ಮತ್ತು ಹಣ್ಣಿನ ಮರಗಳು, ಗೋಡಂಬಿ ಜೊತೆ ಕೃಷಿ ಬೆಳೆಗಳನ್ನು ಬೆಳೀತಾರೆ, ಜೊತೆಗೆ ಕೈತೋಟ ಅಂತೇಳಿ ಸರ್ವೇ ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈತೋಟ ಅಥವಾ ಹೋಮ್ ಗಾರ್ಡನ್ಸ್ ಅಂತೇಳಿ ಕರಿತೀವಲ್ರಿ, ಅದು ಸರ್ವೇ ಸಾಮಾನ್ಯವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಅದು ಒಂದು ಕೃಷಿ ಅರಣ್ಯ ಪದ್ಧತಿಯೇ. ಜೊತೆಗೆ ಕೃಷಿ ಮರ ಮತ್ತು ಹುಲ್ಲುಗಾವಲು ಪದ್ಧತಿ ಅಂತೇಳಿ, ಈ ಕೃಷಿ ಅರಣ್ಯ ಹುಲ್ಲುಗಾವಲು ಅಂದರೆ ದನಕರುಗಳನ್ನು ಮೇಯ್ದಾಗ ಅದು ಮರುಚಿಗುವಂತೆ ಇರಬೇಕು. ಇವು ಎಲ್ಲ ಸ್ವಲ್ಪ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಈ ಎಲ್ಲ ಗಿಡಗಳನ್ನು ಹೇಳಿದ್ರೆ ನಿಮಗೆ ಅನೇಕ ರೀತಿಯ ಗಿಡಗಳನ್ನು ನೀವು ಹೇಳ್ತಾ ಇದ್ದ ಮೂಲಕ ಎಲ್ಲಿ ಸಿಗ್ತವೆ ಇವೆಲ್ಲ ಅಂತ? ನೀವು ಈಗ ನಮ್ಮಲ್ಲೇ ಒಂದು ನರ್ಸರಿ ಇದೆ, ಸಸ್ಯಕ್ಷೇತ್ರ ಅಂತೇಳಿದ್ರೆ ನರ್ಸರಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಸಿರ್ಸಿ ಬನವಾಸಿ ರಸ್ತೆಯಲ್ಲಿ ಇದೆ. ಅದರಲ್ಲಿ ನಾವು ಕೆಲವು ಈಗ ಬಹು ಉಪಯೋಗಿ ಮರಗಳೇನು ರೈತರ ಬೇಡಿಕೆಗನುಗುಣವಾಗಿ ಕೆಲವು ಬಹು ಉಪಯೋಗಿ ಮರಗಳಾದಂತಹ ರಕ್ತಚಂದನ ಇರಬಹುದು, ಶ್ರೀಗಂಧ ಇರಬಹುದು, ಹೆಬ್ಬೇವಿರಬಹುದು, ಆಲ ಬೇಲ ರಾಮ್ಫಲ್ಲು ಸಮುದ್ರ ಫಲ್ಲು ಅಂತ ಗಿಡಗಳನ್ನು ರೈತರು ಬಂದು ಕೇಳಿದಾಗ ಅವರು ಒಂದು ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದೀವಿ ರೀ. ಹುಣಸೆ ಮಾವು ಮತ್ತೆ ಇತ್ತೀಚೆಗೆ ಒಂದು ಎರಡು ವರ್ಷದ ಹಿಂದೆ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತೇಳಿ ಕೇಳಿರ್ಬೇಕು ತಾವು. ಕರ್ನಾಟಕ ಅರಣ್ಯ ಇಲಾಖೆಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತೇಳಿ ಇದೆ. ಯಾವುದೇ ಒಬ್ಬರು ರೈತರು ತಮ್ಮ ಜಮೀನು ಅಥವಾ ತಮ್ಮ ಜಮೀನಿನ ಸುತ್ತ ಮರಗಿಡಗಳನ್ನು ಇಂಥದೇ ಜಾತಿಯ ಗಿಡಗಳು ಬೇಕಂದ್ರೆ ಕರ್ನಾಟಕ ಅರಣ್ಯ ಇಲಾಖೆ ಅದು ಸಾಮಾಜಿಕ ಅರಣ್ಯ ವಿಭಾಗಕ್ಕೆ ಹೋಗಿ ಭೇಟಿಯಾಗಿ ಇಂಥ ಸಸಿಗಳು ಬೇಕು ಅಂತೇಳಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಅವರಿಗೆ ಮಾಹಿತಿ ಕೊಟ್ಟರೆ ಜೂನ್ನಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ಒಂದು ಸಸಿಗೆ ಒಂದು ರೂಪಾಯಿ ಅಂತ ಕೊಡ್ತಾರೆ ಅವರಿಗೆ. ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಪಡ್ಕೋಬಹುದು. ಈ ರೀತಿಯೆಲ್ಲ ಸೌಲಭ್ಯಗಳು ಉಂಟು, ಇದನ್ನ ರೈತರು ತಾವು ಸದುಪಯೋಗ ಪಡ್ಕೋಬೇಕಂತೇಳಿ ಈ ನಿಟ್ಟಿನಲ್ಲಿ ಕೇಳ್ಕೊತಾ ಇದೆ. ಕೆಲವೊಂದಿಷ್ಟು ಕಸಿ ಮಾಡಿದಂತ ಅರಣ್ಯ ಗಿಡಗಳನ್ನ ಹಚ್ಚೋದು ಒಳ್ಳೇದು. ಈಗ ಕೆಲವು ಹಣ್ಣಿನ ಗಿಡಗಳು ಅಂತೀವಿ, ಈಗ ಉತ್ತರ ಕನ್ನಡ ಜಿಲ್ಲೆಗೆ ಸಂಪಿಗೆ ಹಣ್ಣು, ಕೋಕಮ, ಮುರುಗಲು, ಉಪ್ಪಾಗೆ ಅಂತೀರಾ, ಅವೆಲ್ಲ ಕಾಯಬೇಕು ಮತ್ತೆ ವೈಲ್ಡ್ ಆಗಿ ಕಾಣ್ಬರುತ್ತೆ. ಅದನ್ನ ನಾವು ವಿತಿನ್ನೇ ಒಂದ್ ಎರಡು ವರ್ಷದಲ್ಲೇ ಹಣ್ಣು ಬರಬೇಕಪ್ಪ ಅಂದ್ರೆ ಗ್ರಾಫ್ಟಿಂಗ್ ಕಸಿ ಮಾಡಿದಂತ ಗಿಡಗಳಿಗೆ ಹೋದ್ರೆ ಬೇಗ ಹಣ್ಣುಗಳನ್ನು ಪಡ್ಕೋಬಹುದು. ಅವು ಎಲ್ಲ ಕಡೆ ಸಿಗ್ತಾವ ಈಗಲ್ಲ? ಈಗ ಸಿಗ್ತಾವ, ಈಗ ನಮ್ಮಲ್ಲೇ ಕೆಲವು ಕಸಿಗಳು ಮಾಡಿ ಮಾರ್ತದೇವ್ರಿ, ಮುರುಗಲಾಗಿರ್ಬೋದು, ಉಪ್ಪಾಗೆ ಇರ್ಬೋದು, ಜೊತೆಗೆ ಬೇರೆ ಬೇರೆ ಜಾತಿಗಳು ಅದಾವೆ. ಈ ಸಂಪಿಗೆ ಹಣ್ಣು ಅಂತೀವಲ್ಲ, ಅದನ್ನು ಕೂಡ ಈ ವರ್ಷ ಮಾಡಿಸಿದ್ದೇನೆ. ಹಾಗಾಗಿ ನಮಗೆ ಅವುಗಳ ಕೊಡ್ತಕ್ಕಂತ ಉತ್ಪನ್ನದಿಂದ ಕೂಡ ಆದಾಯ ಬರುತ್ತೆ. ಹೌದು. ಈಗ ಹಣ್ಣು ಇರಬಹುದು, ಅದೇ ಯಾವುದೇ ಒಂದು ಕೃಷಿ ಅರಣ್ಯಕ್ಕೆ ಒಂದು ಗಿಡ ಆಯ್ಕೆ ಮಾಡಬೇಕಾದ್ರೆ ಅದು ಉರುವಲೂ ಕೊಡತ್ತೆ, ಹಣ್ಣು ಕೊಡತ್ತೆ, ಮತ್ತೆ ಜೊತೆಗೆ ಪರಿಸರಕ್ಕೂ ಆಗತ್ತೆ. ಹಿಂಗೆ ಅದನ್ನ ಎರಡು ತರದ್ದು ಇದು ಮಾಡುತ್ತೆ, ಒಂದು ಪ್ರೊಡಕ್ಟಿವ್, ಒಂದು ಪ್ರೊಡಕ್ಟಿವ್ ಬೆನಿಫಿಟ್ಸ್ ಅಂತೇಳಿ. ಆ ರೀತಿ ಇದ್ದಾಗ ಅದು ಒಂದು ಕೃಷಿ ಅರಣ್ಯಕ್ಕೆ ಅದು ಒಂದು ಸೂಕ್ತವಾದ ಮರ ಅಂತೇಳಿ ಪರಿಗಣಿಸಬಹುದು. ಎಷ್ಟು ಸರಿ ಮಳೆ ಅಕಾಲಿಕವಾಗಿ ಮಳೆನ ಬರಬಹುದು, ಅಕಾಲಿಕವಾಗಿ ಜೋರಾಗಿ ಗಾಳಿ ಬೀಸಬಹುದು, ಅಂತ ಸಂದರ್ಭದೊಳಗೆ ಎಷ್ಟು ಬಾಳೆ ತೋಪು ಪೂರ್ತಿಯಾಗಿ ಮಲ್ಕೊಂಡಿದ್ದನ್ನ ನಾವು ನೋಡ್ತೀವಿ. ಎಲ್ಲಿ ಇಂಥ ಗಾಳಿ ತಡೆ ಗಿಡಗಳನ್ನು ನಾವು ಹಾಕ್ತೀವಿ ಅಲ್ಲಿ ಆ ರೀತಿ ಬಾಳೆ ತೋಪಿನಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ಸುರಕ್ಷಿತವಾಗಿನೇ ಇದಾವೆ. ಅಂತ ಸಂದರ್ಭದಲ್ಲಿ ಯೂಶುವಲಿ ನೀವು ಸರ್ವಸಾಮಾನ್ಯವಾಗಿ ಈ ಸಿಲ್ವರ್ ಓಕ್ ಮತ್ತೆ ಗಾಳಿ ಮರ ಅಂತೇಳಿ ಕೇಳಿರ್ಬೇಕು. ಅದು ಒಂದೊಂದು ಮೀಟ್ರಿಗೆ ಒಂದು ಅಥವಾ ಒಂದು ಅರ್ಧ ಮೀಟ್ರಿಗೆ ಒಂದೊಂದು ಹಾಕಿದರೆ ಯಾವ ಮುಖವಾಗಿ ಗಾಳಿ ಬೀಳಿಸುತ್ತಲ್ಲ ಬೀಸುತ್ತಲ್ಲ ಆ ದಿಕ್ಕಿನಲ್ಲಿ ಒಂದೊಂದು ಮೀಟ್ರಿಗೆ ಒಂದೊಂದು ಹಾಕಿದರೆ ಸರ್ವಸಾಮಾನ್ಯವಾಗಿ ಗಾಳಿ ತಡೆದು ಬಾಳೆಗೆ ಏನು ಹಾನಿ ಆಗತ್ತಲ್ಲ ಅದನ್ನು ಈ ನಿಟ್ಟಿನಲ್ಲಿ ತಡಿಬಹುದು ಅಂತೇಳಿ ಹೇಳಬಹುದು. ಈಗ ಒಂದೊಂದು ಅರ್ಧ ಅರ್ಧ ಮೀಟರ್ ಅಂತ ದೊಡ್ಡ ದೊಡ್ಡ ಗಿಡಗಳನ್ನು ಹಾಕೋದು ಒಂದು ಸ್ವಲ್ಪ ಕಷ್ಟನೇ. ಅವು ಗಾಳಿ ಮರಗಳು ಬಹಳ ಎತ್ತರವಾಗಿ ಬೆಳೀತವು, ಬಹಳ ಹುಲುಸಾಗಿ ಬೆಳೀತವು. ಒಂದು ಎರಡೆರಡು ಮೀಟರ್ ಇಲ್ಲಿ ಹಾಕಿ ಮಧ್ಯೆ ಸಣ್ಣ ಸಣ್ಣ ಪುಟ್ಟ ಕವಳೆ ಅಂತಿಂತ ಗಿಡಗಳನ್ನು ಹಾಕಿದಾಗ ಗಾಳಿ ತಡೆನೂ ಆಗುತ್ತೆ, ಅವಕ್ಕೆ ಬೆಳಿಲಿಕ್ಕೆ ಅನುಕೂಲನೂ ಆಗುತ್ತೆ. ಹೀಗೂ ಮಾಡಬಹುದು, ಹೀಗೂ ಮಾಡಬಹುದು ಸರ್. ಬಟ್ ಏನಾಗುತ್ತೆ ಅಂದ್ರೆ ಒಂದೊಂದು ಮೀಟರ್ ಗೆಳಿದ್ರೆ ಒಳ್ಳೆ ಒಂದು ಒಂದೊಂದು ಗಿಡಕ್ಕೆ ಒಂದೊಂದು ಸ್ಟ್ರೆಂತ್ ಬರುತ್ತೆ. ಅದು ಒಂದೊಂದು ಮೀಟರ್ಗೆ ಒಂದೊಂದು ಇದು ಇದ್ರೆ ಒಂದೇ ಜಾತಿ ಮರ ಹಾಕೋದು ಬೇಡ. ಒಂದು ಸರ್ವೆ ಮರ ಹಾಕಿದ್ರೆ ಒಂದು ಗಾಳಿ ಮರ ಆಲ್ಟರ್ನೇಟ್ ಇದು ಹಾಕಿರೋದ್ರಿಂದ ಒಂದಕ್ಕೊಂದು ಇದು ಆಗಿ ಬೇರುಗಳು ಇದು ಆಗಿ. ಬಟ್ ಸರ್ವಸಾಮಾನ್ಯವಾಗಿ ನೀವು ಗಮನಿಸ್ತಾ ಇರಬಹುದು ಈ ಸಿಲ್ವರ್ ಓಕ್ ಮತ್ತೆ ಕ್ಯಾಜೋರಿನ ಅಂತೀವಲ್ಲ ಗಾಳಿ ಮರ ಸ್ಟ್ರೇಟ್ ಆಗಿ ಬೆಳೆಯುತ್ತೆ, ಅದರಿಂದ ರೆಂಬೆ ಕೊಂಬೆಗಳು ಅಷ್ಟು ಹರಡುವಂಥದ್ದಿರಲ್ಲ, ಸ್ಟ್ರೇಟ್ ಆಗಿ ಬೆಳೆಯುತ್ತೆ, ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಹರಡತ್ತೆ. ಅದು ಒಂಥರ ಜೀವಂತ ಬೆಲೆ ಲೈಫ್ ಫೆನ್ಸ್ ಮೇಲೆ ಅಂತೀವಲ್ಲ ಆ ರೀತಿಯನ್ನು ಕಾಪಾಡ್ಕೋಬಹುದು. ಅದು ಬಹಳ ಮುಖ್ಯ, ಜೀವಂತ ಬೇಲಿ ನಿರಂತರವಾಗಿ ನಾವು ಸವರ್ಕೊಂತ ಇರಬಹುದು, ಅಲ್ಲಿ ಬರ್ತಕ್ಕಂತ ಉತ್ಪನ್ನವನ್ನು ಕೂಡ ಪಡಿಬಹುದು. ಅಲ್ಲಿ ಜೈವಿಕ ವಾತಾವರಣ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರಬಹುದು, ಬೇಕಾದಂತ ಉಪಯುಕ್ತ ಕೀಟಗಳು ಅವು ಬಂದು ಕೂಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಹೌದು, ಅದರ ಪಾತ್ರ ಬಹು ಮುಖ್ಯವಾದದ್ದು. ಅಂತ ಸಂದರ್ಭದಲ್ಲಿ ನಾವು ಮೇನ್ ಸೂಕ್ತ ಮರಗಿಡಗಳ ಅಂತರ ಹಾಗೂ ಆಯ್ಕೆ ಏನಿದೆ ಅಲ್ಲ ಅದು ಗಮನದಲ್ಲಿ ಇಡ್ಕೋಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ಸರ್ವೇ ಸಾಮಾನ್ಯವಾಗಿ ಅಲ್ಲೇ ಕ್ರಾಪಿಂಗ್ ಅಂತೀವಲ್ಲ, ಒಂದು 10-15 meters ಮತ್ತೆ ಗಿಡದಿಂದ ಗಿಡಕ್ಕೆ 2-4 meters ಸರ್ವೇ ಸಾಮಾನ್ಯವಾಗಿ ಇದು ಮಾಡಬಹುದು. ಬದುಗಳ ಮೇಲೆ ಹಾಕ್ಬೇಕಂದ್ರೆ ಒಂದು 2-4 meters ನೀವು ಹೇಳಿದ ಹಾಗೆ ಹೋಗ್ಬಹುದು, ಮ್ಯಾಕ್ಸಿಮಮ್ 4 meters, 2-4 meters ನಿಮ್ಮ ಬದುಗಳ ಸುತ್ತ ಏನಾದ್ರೂ ನೆಡಬೇಕಂದ್ರೆ. ಸೊ ಜಮೀನಿನ ಸುತ್ತ 1-2 meters ವರೆಗೂ. ಏನ್ ಹೇಳ್ತೀರಿ ಇಂತ ಒಂದು ಕೃಷಿ ಅರಣ್ಯವನ್ನು ನಾವು ಮಾಡಬೇಕಂದಾಗ, ಇತ್ತೀಚಿನ ಸರ್ವೆ ಪ್ರಕಾರ ಕರ್ನಾಟಕದ ಪ್ರದೇಶದಲ್ಲಿ ಅರಣ್ಯದ ಪ್ರದೇಶ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಂತು. ಅದರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಅರಣ್ಯ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾ ಇದ್ದವು ಅಂತ ಬಹಳ ಒಳ್ಳೆ ಖುಷಿ ಕೊಡುವಂತ ಇದನ್ನೆ. ಹಾಗಾಗಿ ಇಲ್ಲಿ ಜನರು ಕೂಡ ಇದ್ರ ಬಗ್ಗೆ ಇದ್ರ ಮಹತ್ವ ತಿಳ್ಕೊಂಡಿದ್ದು ಅದೆಲ್ಲ ಅನಿಸ್ತಾ ಇದೆಯಲ್ಲ. ಇತ್ತೀಚೆಗೆ ತಾವು ಗಮನಿಸ್ತಾ ಇರಬೇಕು, ಮೊದಲು ಎಲ್ಲ ಅರಣ್ಯ ಹೋಗ್ತಾ ಇದೆ, ಇದು ಆಗ್ತಾ ಇದೆ, ನಾಶವಾಗ್ತಾ ಇದೆ ಅಂತಂದ್ರೆ, ಈಗ ಹೋದ ವರ್ಷದ ಅಂಕಿ ಅಂಶಗಳ ಪ್ರಕಾರ ಗಮನಿಸ್ತಾ ಇದ್ರೆ ಪ್ರತಿಶತ ನಮ್ಮ ಜಿಲ್ಲೆ ಇದೀಗ ಉತ್ತರ ಕನ್ನಡ ಜಿಲ್ಲೆ 79.7% ಫಾರೆಸ್ಟ್ ಇದೆ, 77 ಇತ್ತು, 2% ಜಾಸ್ತಿ ಆಗಿದೆ. ಅದು ಒಂದು ಹೆಮ್ಮೆಯ ವಿಷಯ. ಯಾಕಪ್ಪ ಅಂದ್ರೆ ರೈತರು ತಮ್ಮ ಜಮೀನಿನಲ್ಲಿ ಮರ ಗಿಡಗಳನ್ನು ಬೆಳೆಸಿದರೆ ಅದು ಆಟೋಮೆಟಿಕ್ ಆಗಿ ಫಾರೆಸ್ಟ್ ಕವರ್ ಜಾಸ್ತಿ ಆದಂಗೆ. ಅದನ್ನ ಕೃಷಿ ಅರಣ್ಯ ಅಗ್ರೋ ಫಾರೆಸ್ಟ್ರಿಯಲ್ಲಿ ಒಂದು ಇದು ಇದೆ, TOF ಅಂತೇಳಿ ಕರಿತೀವಿ, ಟ್ರೀ ಔಟ್ಸೈಡ್ ದಿ ಫಾರೆಸ್ಟ್ ಅಂದ್ರೆ ಕೃಷಿ ಅರಣ್ಯಕ್ಕೆ ಸಂಬಂಧಿಸಿದಂತೆ. ಈ ಕೃಷಿ ಅರಣ್ಯದ ಮರಗಿಡಗಳು ಅಥವಾ ರೈತರು ಏನು ಜಾಸ್ತಿ ಬೆಳಕಂತ ಹೋಗುತ್ತಲ್ಲ, ಹಂಗೆ ಈ ಅರಣ್ಯ ಪ್ರದೇಶವೂ ಜಾಸ್ತಿ ಹಾಕಂತ ಹೋಗುತ್ತೆ. ಒಳ್ಳೇದು ವೆಂಕಟೇಶ್ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಕೃಷಿ ಅರಣ್ಯ

ಬಂದೆ